ಕೊಳ್ಳವ ಯಾವುದ ದಾರಿಯಲ್ಲಿಯೋ ಸೇರಿಯಾಗಿದೆ ಮೈತ್ರಿಯು ಬದುಕಿಗೆ ಒಂದು ಅರ್ಥವ ಇಂದು ನೀಡಿದೆ ಪ್ರೀತಿಯು ಎಲ್ಲೆಂದಲೋ ಒಂದು ಸ್ವರ್ಗ ಎಳಿದಂತೆ ಎಲ್ಲೆಂದಲೋ ಒಂದು ಚೈತ್ರ ಬಂದಂತೆ ನಿನ್ನಿಂದಲೇ ಚಂದವಾಯ್ತು ಈ ಸಂತೆ ನಿನ್ನಿಂದಲೇ ನಾನೇ ಇಲ್ಲ ನನ್ನಂತೆ ನಿನ್ನ ಸಂಕಟ ಇರುವಾಗ ಹೊಸ ಸಂಭ್ರಮ ಸುರಿವಾಗ ಮಳೆ ಬೆಳ್ಳಿದೆ ಮೈ ತುಂಬ ನೀ ನನ್ನ ಪ್ರಾಣ ಸ್ನೇಹಿತೆ ನೀ ನನ್ನ ಪ್ರೀತಿ ದೇವತೆ ನನ್ನೆಲ್ಲ ಜನ್ಮ ಎಂದಿಗೂ ನಿನ್ನ ಜೊತೆ ಶಿಲ್ಪಿಯು ಕಡೆದ ಪ್ರೇಮದ ಪ್ರಕೃತಿ ಯಾವ ಕವಿಗಳು ಬರೆದ ಸ್ನೇಹದ ಸಂಗತಿ ಗಗನವು ಹೊರಡಲಿ ಭೂಮಿಯು ಹೊರಡಲಿ ಎಳೆಯ ಮಾವಿನಲ್ಲಿ ತಳಿರು ತೋಪಿನಲ್ಲಿ ಚಿಗುರು ಹೃದಯಗಳ ತಿಲ್ಲಾನ ಸವಿಯುವ ಮನಗಳಿಗೆ ಹೊಸ ಚೈತ್ರದ ಸವಿಗಾನ ಎದೆಯ ಕಂಪನವೇ ಉಸಿರ ಇಂಪನವೇ ಮಧುರ ಮನಸ್ಸುಗಳ ತಂದಾನ ಬೆರೆಯುವ ಕೈಗಳಿಗೆ ಹೊಸ ಕನಸಿನ ಬಹುಮಾನ ನಿಲ್ಲೆ ನಿಲ್ಲೆ ತಂಗಾಳಿ ನನ್ನೆದೆಯ ಕೂಡಲ್ಲಿ ನನ್ನುಸಿರ ಮಾತುಗಳ ಹೊರ ಚೆಲ್ಲೂರಲ್ಲಿ ಹಗಲಿರಲಿ ಇರುಳಿರಲಿ ಜಗವೆಲ್ಲ ನಗುತ್ತಿರಲಿ ಒಲವಿನ ಕಂಗಳಲಿ ಎಳೆಯ ಮಾವಿನಲ್ಲಿ ತಳಿರು ತೋಪಿನಲ್ಲಿ ಚಿಗುರು ಹೃದಯಗಳ ತಿಲ್ಲಾಣ ಸವಿಯುವ ಮನಗಳಿಗೆ ಹೊಸ ಚೈತ್ರದ ಸವಿಗಾನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪ್ರೇಮ ಚಿತ್ರದ ಗೀತೆ. ಬಾನಲ್ಲಿ ಮೋಡ ಮೋಡಗಳಲ್ಲಿ ಬಾನಲ್ಲಿ ಕೋಡ ಮೋಡಗಳಲ್ಲಿ ಹನಿಗಳಂತೆ ನಾವು ನಗೆ ಹನಿಗಳಂತೆ ನಾವು ಹೂವಿನ ಎದೆಯಲ್ಲಿ ದುಂಬಿಗಳಾಡುವ ಪ್ರಣಯ ಢಿಂಡಿ ಮವೆ ನಾವು ಜೋಗದ ಚರಿಯಲ್ಲಿ ಸಂಜೆ ಸೂರ್ಯನಿಡೋ ಹಣೆಯ ಕುಂಕುಮವೆ ನಾವು ಕರುವು ಕುಡಿದ ಹಾಲೊರೆಯ ಜೊಲ್ಲಿನ ಸವಿ ಸವಿ ಸವಿ ನಾವು ನಲಿ ನಲಿ ನಲಿ ನಲಿ ಎಳೆಯ ಮಾವಿನಲ್ಲಿ ತಳಿರ ತೋಪಿನಲ್ಲಿ ಚಿಗುರು ಹೃದಯಗಳ ತಿಲ್ಲಾನ ಸವಿಯುವ ಮನಗಳಿಗೆ ಹೊಸ ಚೈತ್ರದ ಸವಿಗಾನ ಹಕ್ಕಿಗಳಲ್ಲಿ ಮಕ್ಕಳಲ್ಲಿ ದನಿಗಳಂತೆ ನಾವು ಇನಿ ದನಿಗಳಂತೆ ನಾವು ನದಿಗಳ ದಡದಲ್ಲಿ ಅಲೆಗಳು ಬಿಡಿಸೋ ಚುಕ್ಕಿ ರಂಗೋಲಿ ನಾವು ಗೋಧೂಳಿಯಲ್ಲಿ ಗೋವಿನ ಕರಪುಟ ಚೆಲ್ಲುವೋ ಕುಳಿ ನಾವು ದೇವಿ ಶಾರದೆಯ ಶಾಂತಿ ವೀಣೆಯಲ್ಲಿ ಸರಿಗಮ ಸ್ವರ ನಾವು ನಲಿ ನಲಿ ನಲಿ ನಲಿ ಎಳೆಯ ಮಾವಿನಲ್ಲಿ ತಳಿದ ತೋಪಿನಲ್ಲಿ ಚಿಗುರು ಹೃದಯಗಳದಿಲ್ಲ ಸವಿಯುವ ಮನಗಳಿಗೆ ಹೊಸ ಚೈತ್ರದ ಸವಿಗಾನ ಎದೆಯ ಕಂಪನವೆ ಉಸಿರ ಇಂಪನವೆ ಮಧುರ ಮನಸ್ಸುಗಳ ತಂದಾಣ ಬೆರೆಯುವ ಕೈಗಳಿಗೆ ಹೊಸ ಕನಸಿನ ಬಹುಮಾನ ನಿಲ್ಲೆ ನಿಲ್ಲೆ ತಂಗಾಲಿ ನನ್ನೆದೆಯ ಕೂಡಲ್ಲಿ ನನ್ನುಸಿರ ಮಾತುಗಳ ಹೊರಚೆಲ್ಲೂರಲ್ಲಿ ಹಗಲಿರಲಿ ಇರುಳಿರಲಿ ಜಗವೆಲ್ಲ ನಗುತ್ತಿರಲಿ ಒಲವಿನ ಕಂಗಳಲಿ ಮೊಗ್ಗಿನ ಮರಸು ಚಿತ್ರದ ಗೀತೆ ಚೇತನ್ ಹಾಗೂ ಚೇತನ್ ನಾಯಕ್ ಚೇತನ್ ಹಾಡಿದ್ದಾರೆ. ಮೀರಿದೆ ಈ ಪ್ರೇಮವು, ಅನುಕ್ಷಣ ದಹಿಸುತ್ತಿದೆ ಈ ಮೋಹವು. ಉನ್ನಿ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ರಿಷಿ ಚಿತ್ರದ ಗೀತೆ. ಚೆಲುವಿದು ಇವಳದು ಮೊಲವಲ್ಲಿ ಅತ್ತಿತಿ ಗಿಡ ಮನಸ್ಸಿದು ಇವನದು ಪಿಸು ಮಾತೆಲ್ಲವು ಹೊಸ ಹಾಡಾದವು ಎದೆ ತಾಳ ಹಿಮ್ಮೇಳನು ನುಡಿಸುತ್ತಿದವು ಲಾಲಿ ಒಲವೇ ಲಾಲಿ ನಿನಗೆ ಜೋಲಿ ಜೋಲಿ ಜೋಲಿ ಮನಸ್ಸಿ ಜೋಲಿ ತನು ತೇಲಿ ತೇಲಿ ನೀಲಿ ಬಾನಲಿ ಜೋಲಿ ಜೋಲಿ ಜೋಲಿ ಜೋಲಿ ದಿವ್ಯಾ ಮತ್ತು ಸಾಗರ ಹಾಡಿರುವ ಸಂಗಮ ಚಿತ್ರದ ಗೀತೆ. ಶಂಭು ಚಿತ್ರದ ಗೀತೆ, ಹರಿಹರನ್ ಆಡಿದ್ದಾರೆ. ಶಂಭು, ಮಾಡೋವಾಗ ಚುಚ್ಚ ಮೀಸೆ ಎಲ್ಲ ಎಲ್ಲ ನಂಗೆ ಇಷ್ಟ ಕಣು. ನನ್ನಾಣೆ ನೀ ಏನೋ ಮನಸ್ಸಿಗೆ ಕಲಿಸಿರುವೆ, ನನ್ನೊಳಗೆಲ್ಲ ಸಂಚರಿಸೋ ಉಸಿರಲ್ಲಿ ಬೆರೆತಿರುವೆ, ಹೊಸ ಸಂಕಲನ ಏನೋ ಕಾಣೆ, ಸೆಳೆತಕ್ಕೆ ನಾನೇನೋ ಹೆಸರಿಡುವೆ. ಚಪ್ಪಿನಲ್ಲಿ ಅಡಗಿ ಉರಿದ ಮಳೆಹಣೆ ನಿನ್ನ ರೂಪ ಪಡೆದು ಇಳೆಯ ನಮಿಸಿದೆ, ಮಾನಿನಲ್ಲಿ ಇರುವ ಮಳೆಯ ಬಿಲ್ಲದು ನಿನ್ನ ಸ್ಫೂರ್ತಿ ಪಡೆದು ಕಲನ ಬೆಳಗಿದೆ. ಜಗದು ಐಶ್ವರ್ಯ ನೀನಾಗಿ ನಚಲುವೆಲ್ಲ ನನದಾಗಿ, ಜೀವ ಪಡೆದಂತ ಶಿಲೆಯಾಗಿ ಕುಲವನು ಜಯಿಸಿದ ಹುಡುಗಿಯನ ಶರಣು ಶರಣು. ನನ್ನ ಎದೆ ಒಳಗೇನಿದೆ ಅದೇ ಪ್ರೀತಿನ, ನಾನ್ ನೋಡೇ ನೋಡ್ತೀನಿ. ಪ್ಲೀಸ್ ಬೇಡ್ವೋ, ನನ್ನ ಹಾಚಿಕೆ ಆಗುತ್ತೆ. ಮಾಯಾವಿ ನೀನಾಗಿ ನನ್ನನ್ನು ಸ್ಪಂದಿಸಿದೆ, ನಿನ್ನ ಒಂದು ನೋಟದಲ್ಲಿ ಹೃದಯವ ಕಂಪಿಸಿದೆ. ನಿನ್ನ ಮದ್ದು ಮನಸ್ಸಿಂದ ಲವ್ ಮೀ, ಈ ಹಾಟಿಂದ ನಿನಗೊಂದು ಥ್ಯಾಂಕ್ ಯು ಕಣೆ. ನಡೆಯು ತೊದಲಿ ಮೌನವನ್ನು ಮುರಿದಿದೆ, ಕನಸು ಕದಲಿ ಹೃದಯ ಬಿರಿದು ಮುಡಿದಿದೆ, ಕಾಲಹುರುಳಿ ಋತುಬು ಹೊರುಳಿ ಚಲಿಸಿದೆ, ಪಂಚಭೂತ ಸಾಕ್ಷಿಯಾಗಿ ಹರಿಸಿದೆ. ಕೇಳುವ ದರೆಯೆಲ್ಲ ನಮದಾಗಿ, ನಾವು ಬಾಳೆಲ್ಲ ಜೊತೆಯಾಗಿ, ನಮ್ಮ ಈ ಪ್ರೀತಿ ಸ್ಥಿರವಾಗಿ ಬೆರೆಯುತ್ತ ನಗುತ್ತಲಿ ಜೊತೆಯಲ್ಲಿ ನಾವಿರುವ ಇರುವ. ದೀನ್ ತನ ದೀನ್ ದೀನ್ ತನ ಧೀರ ನಾನ, ಎದೆ ಒಳಗೇನದೆ ಅದೇ ಪ್ರೀತಿನ, ದೀನ್ ದೀನ್ ತನ ದೀನ್ ದೀನ್ ತನ ಧೀರ ನಾನ, ಈ ಮೌನಕ್ಕೆ ಈ ಜಾಣಕ್ಕೆ ನೀ ಕಾರಣ. ಚಡಪಡಿಕೆ ನನ್ನ ಚದುವೆ ತಂದವಳು ನೀನ, ಕನಬರಿಸೋ ಕನಸಲಿ ಬರುವ ಆ ಹುಡುಗಿ ನೀನ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.